ಮಹಿಳಾ ಉದ್ಯಮಿಗಳಿಗೆ ಸರ್ಕಾರದ ಅಗತ್ಯ ನೆರವು ಸಚಿವ ಮುರುಗೇಶ್ ನಿರಾಣಿ. ಮುಜರಾಯಿ ಇಲಾಖೆ ಅರ್ಚಕರು ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸು ಜಾರಿ ಸಚಿವೆ ಶಶಿಕಲಾ ಜೊಲ್ಲೆ. ಶಾಲಾ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ಚಟುವಟಿಕೆ ಕಡ್ಡಾಯಕ್ಕೆ ತೀರ್ಮಾನ. ನಾರಾಯಣಗೌಡ 100 ಕೋಟಿ ಲಸಿಕೆಯತ್ತ ದೇಶ ದಾಪುಗಾಲು. ವೈದ್ಯರು ಆರೋಗ್ಯ ಕಾರ್ಯಕರ್ತರ ಸೇವೆ ಅನನ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಕೃಷಿ ಕುರಿತು ಸುಳ್ಯ ತಾಲೂಕಿನ ಕಲ್ಮಡ್ಕ ಗ್ರಾಮದ ಸುರೇಶ್ಚಂದ್ರ ತೊಟ್ಟದೋಡಿ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಇದೀಗ ಕೇಳಿ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಕೃಷಿ ಕುರಿತು ಸುಳ್ಯ ತಾಲೂಕಿನ ಕಲ್ಮಡ್ಕ ಗ್ರಾಮದ ಸುರೇಶ್ ಚಂದ್ರ ತೊಟ್ಟತೋಡಿ ಅವರೊಂದಿಗೆ ಸಂದರ್ಶನ. ಸುರೇಶ್ ಚಂದ್ರ ತೊಟ್ಟತೋಡಿ ಅವರು ನಮಸ್ಕಾರ. ನಮಸ್ಕಾರ. ಅಡಿಕೆಯಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆ ಬೆಳೆಯುವುದನ್ನು ನಾವು ನೋಡ್ತೀವಿ, ಅದರಲ್ಲೂ ಕೂಡ ವಾಣಿಜ್ಯ ಬೆಳೆಯಾಗಿ ಜಾಯಿಕಾಯಿಯನ್ನು ಬೆಳಿಬಹುದು ಎನ್ನುವಂತಹ ಒಂದು ನಿಮ್ಮ ಪ್ರಯತ್ನ ಇದೆ. ಎಷ್ಟು ವರ್ಷದ ಅನುಭವ ಇದರಲ್ಲಿ ನಿಮ್ದು? ಜಾಯಿಕಾಯಿಯನ್ನು ಖಂಡಿತ ಬೆಳಿಬಹುದು. ಸುಮಾರು ಒಂದು 9-10 ವರ್ಷದ ಅನುಭವ. ಅನುಭವದಲ್ಲಿ 10 ವರ್ಷ ಅಷ್ಟೇ, ಆದರೆ ತುಂಬಾ ಆಯಾಮಗಳನ್ನು ನಾನು ಅದರಲ್ಲಿ ಕಂಡುಕೊಂಡಿದ್ದೇನೆ. ಒಂದು ಕಮರ್ಷಿಯಲ್ ಆಗಿ ಜಾಯಿಕಾಯಿಯನ್ನು ನಮ್ಮ ಅಡಿಕೆ ತೋಟದೊಂದಿಗೆ ಬೆಳಿಬಹುದು ಅಂತ ಹೇಳುವುದನ್ನು ಕೂಡ ಕಂಡುಕೊಂಡಿದ್ದೇನೆ. ಮೊತ್ತ ಮೊದಲಾಗಿ ನಾನು ಹೇಳುವುದು ಏನಂತ ಹೇಳಿದರೆ, ಇವತ್ತಿನ ಈ ಅಡಿಕೆಯ ಒಂದು ಧಾವಂತ ಅಂತ ಹೇಳಬಹುದು. ಇದರ ಮಧ್ಯದಲ್ಲಿ ನಮಗೆ ಯಾವುದೇ ಉಪಬೆಳೆಗಳು ನಮಗೆ ಕಣ್ಣಿಗೆ ಗೋಚರಿಸುವುದಿಲ್ಲ. ಆದ್ದರಿಂದ ಇಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆ ಒಂದು ನೋಷನ್ಸ್ ಅಂತ ಹೇಳ್ತೇವೆ, ಅದನ್ನು ಮೊತ್ತ ಮೊದಲಾಗಿ ತೆಗೆದುಹಾಕಬೇಕು. ಉಪಬೆಳೆ ಅಂತ ನಾನು ಹೇಳಿದೆ ಜಾಯಿಕಾಯಿಯನ್ನು. ಇಲ್ಲಿ ಆ ಶಬ್ದ ತುಂಬಾ ಮುಖ್ಯ, ಉಪಬೆಳೆ. ಅದು ಅಡಿಕೆ ಪ್ರಮುಖ, ಅದರಲ್ಲಿ ಮಾತೇ ಇಲ್ಲ. ಇವತ್ತಿನ ದಿವಸದಲ್ಲಿ ಮೊದಲಿಂದಲೇ ನಮ್ಮ ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ಅಥವಾ ಕಾಸರಗೋಡು ಈ ಭಾಗದಲ್ಲಿ ಅಡಿಕೆ ಮುಖ್ಯ ಬೆಳೆ, ಅದರಲ್ಲಿ ಸಂಶಯವೇ ಇಲ್ಲ. ಆದರೆ ಜಾಯಿಕಾಯಿ ಇರಬಹುದು, ಕಾಳುಮೆಣಸು, ಇಂಥದ್ದೆಲ್ಲ ಉಪಬೆಳೆಗಳು. ಉಪಬೆಳೆಗಳು ಯಾವಾಗ ನಮಗೆ ಆಧಾರ ಊರುಗೋಲಾಗ್ತದೆ ಅಂತ ಹೇಳಿದರೆ, ಮುಖ್ಯ ಬೆಳೆ ಮುಗ್ಗರಿಸಿದಾಗ. ಯಾವ ರೀತಿ ಒಂದು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯಲ್ಲಿ ಅನ್ನ ಮುಗಿದಾಗ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಹೋಗಿ ನೋಡುವಾಗ ಪಲಾವೋ ಪಲ್ಯವೋ ಸಾರೋ ಇರಬಹುದು, ಅದರಲ್ಲಿ ಆ ಮನೆಯ ಊಟದ ಅನ್ನದ ಕೊರತೆಯನ್ನು ನೀಗಿಸಬಹುದು. ಅದೇ ರೀತಿ ಅಡಿಕೆ ಮುಗ್ಗರಿಸಿದಾಗ, ಅಡಿಕೆ ಮುಗ್ಗರಿಸುವುದಿಲ್ಲ ಅಂತ ಹೇಳುವಂಥದ್ದನ್ನು ಮನಸ್ಸಲ್ಲಿ ಇರಲಿ. ಮುಗ್ಗರಿಸಿದ ದಿವಸದಲ್ಲಿ ಇವು ಊರುಗೋಲಾಗಿ ಬರ್ತವೆ. ಹಾಗಾಗಿ ಜಾಯಿಕಾಯಿಯನ್ನು ಒಂದು ಆಧಾರ ಸ್ತಂಭ, ಒಂದು ಊರುಗೋಲು ಅಂತ ಹೇಳುವಂಥದ್ದನ್ನು ನಾವು ಅರ್ಥು ಅದನ್ನು ಕೆಲಸ ಮುಂದುವರಿಸಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಈಗ ಜಾಯಿಕಾಯಿಯಲ್ಲಿ ಲಭ್ಯ ಇರುವಂತಹ ಒಂದು ತಳಿಗಳು ಮತ್ತು ಅವುಗಳಲ್ಲಿ ಈ ಕಸಿ ಗಿಡದ ಒಂದು ಪ್ರಾಮುಖ್ಯತೆ ಏನು? ಯಾಕಾಗಿ ಕಸಿ ಗಿಡವನ್ನೇ ಆಯ್ಕೆ ಮಾಡಿಕೊಳ್ಬೇಕು? ಈಗ ಬೀಜದಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡಗಳು ಎಲ್ಲ ನರ್ಸರಿಗಳಲ್ಲೂ ಕೂಡ ಸಿಗುವುದನ್ನು ನಾವು ನೋಡ್ತೀವಿ. ಒಳ್ಳೆಯ ಗುಣಮಟ್ಟದ ಕಸಿ ಗಿಡಗಳ ಒಂದು ಲಕ್ಷಣ ಹೇಗಿರಬೇಕು? ಅವುಗಳ ಆಯ್ಕೆ ಯಾಕೆ ಬೇಕು? ಖಂಡಿತ, ನಾವು ಯಾವುದೇ ಕೃಷಿಯಲ್ಲಿ ಆದರೂ ಒಳ್ಳೆಯ ಗಿಡಗಳ ಆಯ್ಕೆ ತುಂಬಾ ಮುಖ್ಯ, ಅದರಲ್ಲಿ ಎಲ್ಲ ಕೃಷಿಯಲ್ಲಿ ಕೂಡ ಹಾಗೆ. ಈಗ ಜಾಯಿಕಾಯಿಯನ್ನು ನಾನು ಹೇಳ್ತಿದ್ರೆ ಕಸಿ ಗಿಡಗಳ ಆಯ್ಕೆ ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ, ಈಗ ನಾವೆಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ತೋಟಗಳಲ್ಲಿ ಊರಿನ ಜಾಯಿಕಾಯಿ ಎಲ್ಲರ ತೋಟದಲ್ಲಿ ಒಂದೆರಡು ಮರಗಳದು ಇರುವಂತದ್ದು ಸಾಮಾನ್ಯ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಈ ಊರ ಮತ್ತು ನಮ್ಮ ಕಸಿ ಗಿಡಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲಿ ನಾವು ಕಸಿ ಗಿಡಗಳನ್ನು ಹಾಕಿದ್ದೇವೆ, ಅದು ಕಿನಟ್ಟುಕರ ಅಂತ ಹೇಳುವಂತ ಬ್ರ್ಯಾಂಡ್ ಆ ತಳಿ ಅದು ನಮ್ಮಲ್ಲಿ. ಅದರ ಲಕ್ಷಣ ಏನು ಅಂತ ಹೇಳಿದ್ರೆ, ಉತ್ತಮ ತೂಕ ಮತ್ತೆ ಉತ್ತಮ ಇಳುವರಿ, ಸರ್ವಶ್ರೇಷ್ಠವಾದಂತಹ ಇಳುವರಿ. ಅದರ ಪತ್ರೆಗಳು ಮತ್ತೆ ಅದರ ಗೋಟು ಅಂದ್ರೆ ಬೀಜ ಅದರ ಗುಣಮಟ್ಟ ಅತ್ಯುತ್ಕೃಷ್ಟವಾಗಿದೆ. ಹಾಗಾಗಿ ನಾವು ಕಸಿ ಗಿಡಗಳ ಆಯ್ಕೆ ತುಂಬಾ ಅಗತ್ಯ. ಹಾಗೆ ನಾನು ಈ ತಳಿ ಅಲ್ಲದೆ ಬೇರೆ ಒಂದೆರಡು ತಳಿಗಳನ್ನು ಹೆಸರು ಹೇಳುವುದಿಲ್ಲ, ತಳಿಗಳನ್ನು ಗಿಡಗಳನ್ನು ನಾವು ಹಾಕಿದ್ದೇವೆ. ಅದು ತುಂಬಾ ಅದರ ಗುಣಮಟ್ಟ ತುಂಬಾ ಕನಿಷ್ಠವಾಗಿದೆ, ತುಂಬಾ ಏನು ಅಷ್ಟು ಒಳ್ಳೇದಿಲ್ಲ. ನಾನು ಹೇಳುವುದು ಈ ಜಾಯಿಕಾಯಿಯನ್ನು ಈಗ ನಾವು 10 ಕಡೆಯಲ್ಲಿ ನೋಡಬೇಕು ಅಂತ ಹೇಳಿದ್ದೇವೆ. ಜಾಯಿಕಾಯಿಯ ಕೃಷಿ ಹೇಗೆ ಅದು ಹೇಗೆ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ನೋಡುವುದಕ್ಕಿಂತ ಹೆಚ್ಚು ನಮಗೆ ಏನು ಬೇಕೋ ಅದನ್ನು ನೋಡಿದ್ರೆ ನಮಗೆ ಉಪಕಾರ ಖಂಡಿತ ಇದೆ. ಹಾಗೆ ಜಾಯಿಕಾಯಿಯ ಬಗ್ಗೆ ಎಷ್ಟೋ ತುಂಬಾ ಎಪಿಸೋಡ್ಸ್ ಅಂದ್ರೆ ಬೇರೆ ಬೇರೆ ಯಶಸ್ವಿ ಕೃಷಿಕರ ಮಾಹಿತಿಗಳು ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ. ಹಾಗೆ ಅದನ್ನು ನೋಡಿದ್ದೇವೆ. ಹಾಗೆ ನೋಡಿದಾಗ OVRM ಸೋಮಸುಂದರಂ ಅಂತ ಹೇಳುವಂತವರು ಪೊಳ್ಳಾಚಿಯವರು, ಅಲ್ಲಿ ಅವರು 3 ಲೇಯರ್ನ ಕೃಷಿ ಮಾಡಿದ್ದಾರೆ. ತೆಂಗು, ತೆಂಗಿನಿಂದ ಕೆಳಗೆ ಜಾಯಿಕಾಯಿ, ಜಾಯಿಕಾಯಿಯಿಂದ ಕೆಳಗೆ ಕೊಕ್ಕೋ. ಅದರಲ್ಲಿ ಅದೊಂದು 1/2 ಗಂಟೆ ಗೂಗಲ್ ಅಲ್ಲಿ OVRM ಸೋಮಸುಂದರಂ ಕೊಟ್ಟರೆ ನಮಗೆ 1/2 ಗಂಟೆಯದ್ದು ಅದರದ್ದು ಮಾಹಿತಿ ಡಾಕ್ಯುಮೆಂಟ್ ಸಿಗ್ತದೆ. ಅದನ್ನು ನಾವು ನೋಡಿದರೆ ಯಾವ ರೀತಿ ಜಾಯಿಕಾಯಿಯನ್ನು ಕೃಷಿ ಮಾಡಬಹುದು, ಅದರ ಒಂದು ಕಮರ್ಷಿಯಲ್ ಆಗಿ ಅದರ ಒಂದು ಸಾಮರ್ಥ್ಯ ಎಂತದ್ದು ಅಂತ ಹೇಳುವಂಥದ್ದು ನಮಗೆ ಕಣ್ಣಿಗೆ ಕಾಣ್ತದೆ. ಹಾಗೆ ನಾನು ಆಕಸ್ಮಿಕವಾಗಿ ಕಿನಟುಕರ ಬ್ರ್ಯಾಂಡಿನ ಜಾಯಿಕಾಯಿ ಗಿಡವನ್ನು ನಾವು ಅದನ್ನು ಅಭ್ಯಸಿಸಿ ನಾವು ಅವರ ಹತ್ರ ನೇರವಾಗಿ ಮಾತಾಡಿ ಅದರ ಬಗ್ಗೆ ಅಭ್ಯಾಸ ಮಾಡಿ ನಾವು ಆ ತಳಿಯನ್ನು ತಂದು ತೋಟದಲ್ಲಿ ನೆಟ್ಟೆವು. ಈಗ ಕಸಿ ಗಿಡದಲ್ಲಿಯೂ ಕೂಡ 1 ಅಡಿ ಎತ್ತರದ ಗಿಡಗಳು ಸಿಗ್ತವೆ, 2 ಅಡಿ 3 ಅಡಿಯ ದೊಡ್ಡ ಗಿಡಗಳನ್ನು ಕೂಡ ಮಾರಾಟ ಮಾಡುವುದನ್ನು ನಾವು ನೋಡಿದ್ದೀವಿ. ಈ ದೊಡ್ಡ ಗಿಡವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಥವಾ ಸಣ್ಣ ಗಿಡವೂ ಕೂಡ ಇಲ್ಲ? ಕಸಿ ಗಿಡದಲ್ಲಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ಎತ್ತರದ ಬೇರೆ ಬೇರೆ ಪ್ರಾಯದ ಗಿಡಗಳು ಲಭ್ಯ ಇದೆ. ಅದಕ್ಕೆ ತಕ್ಕ ದರ ಕೂಡ ರೇಟ್ ಕೂಡ ಹಾಗೆ ವ್ಯತ್ಯಾಸ ಇದೆ. ಅದೇ 1 ವರ್ಷದ ಗಿಡಕ್ಕೆ ನಿಮಗೆ 300 ರೂಪಾಯಿಗೆ ಸಿಕ್ಕಿದ್ರೆ ನಿಮಗೆ 2 ವರ್ಷ 3 ವರ್ಷಕ್ಕೆ ಹೋದ್ರೆ 1.5 ಸಾವಿರದ್ದು ಇದೆ. ಅದು ಅವರವರ ಒಂದು ಕ್ರೇಜ್ ಅಂತ ಹೇಳ್ಬಹುದು. ನನಗೆ ಈಗ ಬೇಕು ಅಂತ ಹೇಳಿದ್ರೆ 5,000ಕ್ಕೆ ಹೋಗ್ಬಹುದು, ತೊಂದರೆ ಇಲ್ಲ. ನಾನು ಮಾಡಿ ಏನು 2 ವರ್ಷ ಖಾತೆ ಏನೊಂದು ಕಾಯ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ರೆ ನೀವು ಸಣ್ಣ ಗಿಡಕ್ಕೆ ಹೋಗ್ಬಹುದು. ನಾವು 1 ವರ್ಷ ಪ್ರಾಯದ ಗಿಡಗಳನ್ನು ಆಯ್ಕೆ ಮಾಡಿದ್ದು. ಈಗ ಇವುಗಳಲ್ಲಿಯೂ ಕೂಡ ಗಂಡು ಹೆಣ್ಣು ಅನ್ನುವ ಪ್ರತ್ಯೇಕ ಗಿಡಗಳಿದೆಯೋ ಅಥವಾ ಈ ಕಸಿ ಗಿಡ ಎಲ್ಲವೂ ಕೂಡ ಹರ್ಮೋಫ್ರೋಡೈಟ್ ಗಂಡು ಹೆಣ್ಣು ಎರಡೂ ಇರುವಂತಹ ಗಿಡವನ್ನು ಕೊಡ್ತದ? ಇಲ್ಲ, ಕಸಿ ಗಿಡಗಳಲ್ಲಿ ಎಲ್ಲ ಹೆಣ್ಣು ಗಿಡಗಳು, ಗಂಡು ಗಿಡಗಳು ಬೇಕೇ ಬೇಕು. ಇಲ್ಲಿ ಗಂಡು ಗಿಡ ಎಕರೆಗೆ ಸಾಧಾರಣ 1 ಅಥವಾ 2 ಗಂಡು ಗಿಡ ಬೇಕು ಹೆಣ್ಣು ಗಿಡಗಳ ಮಧ್ಯದಲ್ಲಿ. ಈಗ ಇಲ್ಲಿ ಜಾಯಿಕಾಯಿಯಲ್ಲಿ ಸ್ಪೇಸಿಂಗ್ ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ 1 ಎಕರೆಯಲ್ಲಿ ನೀವು 1 ಎಕರೆಯಲ್ಲಿ 25 ಹೆಣ್ಣು ಗಿಡ ಇದ್ರೆ 1 ಅಥವಾ 2 ಗಂಡು ಗಿಡಗಳು ಬೇಕು. ಅಂದ್ರೆ ಗಂಡು ಗಿಡವನ್ನು ಚಿಕ್ಕ ಗಿಡ ಇದ್ದಾಗಲೇ ಗುರುತಿಸಬಹುದು ಅಥವಾ ಕಾಯಿ ಬಿಟ್ಟ ನಂತರ ಗುರುತಿಸುವಂತದ್ದು? ಈಗ ನಾವು ಊರಿನ ಬೀಜದಲ್ಲಿ ಮಾಡಿದ ಗಿಡಗಳಾದ್ರೆ ಅದು ಕಾಯಿ ಆಗುವಾಗಲೇ ಗೊತ್ತಾಗುದು ಯಾವುದು ಗಂಡು ಯಾವುದು ಹೆಣ್ಣು ಅಂತ. ನಾವು ಗ್ರಾಫ್ಟೆಡ್ ಗಿಡಗಳನ್ನು ತರುವಾಗ ಅವರು ಅದರಲ್ಲಿ ಗಂಡು ಗಿಡಗಳನ್ನು ಬೇರೆ ವರ್ಗೀಕರಿಸಿರ್ತಾರೆ, ಪ್ರತ್ಯೇಕವಾಗಿ ಕೊಡ್ತಾರೆ, ಹೆಣ್ಣು ಗಿಡವನ್ನು ಪ್ರತ್ಯೇಕವಾಗಿ ಕೊಡ್ತಾರೆ. ಹಾಗೆ ನಾವು ಗಂಡು ಗಿಡವೇ ನನಗೆ ಇಷ್ಟು ಬೇಕು ಅಂತ ಹೇಳಿದ್ರೆ ಅವರು ಗಂಡು ಗಿಡವನ್ನು ಕೊಡ್ತಾರೆ. ಅದನ್ನು ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ಗಂಡು ಗಿಡ ಅಂತ ಹೇಳುವುದನ್ನು ಗುರುತಿಸಿ ಅದಕ್ಕೆ ಬೇಕಾದ ಜಾಗದಲ್ಲಿ ಅದನ್ನು ನೆಡಬಹುದು. ಈಗ 1 ಎಕರೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ 520-540 ಅಡಿಕೆ ಗಿಡ ನಿಂತರೆ ಈ ಜಾಯಿಕಾಯಿ ಗಿಡವನ್ನ ಎಷ್ಟು ಅಂತರದಲ್ಲಿ ಗಿಡವನ್ನ ನಾಟಿ ಮಾಡಬೇಕು, ಮತ್ತೆ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಎಷ್ಟು ಅಂತರ ಇರಬೇಕು, ಗುಂಡಿ ಎಷ್ಟು ಇರಬೇಕು ದೊಡ್ಡದು ಇದು? ಹೌದು, ಜಾಯಿಕಾಯಿ ಗಿಡದಲ್ಲಿ ಸ್ಪೇಸಿಂಗ್ ಅಂತ ಹೇಳುವಂತದ್ದು ತುಂಬಾ ತುಂಬಾ ಪ್ರಾಮುಖ್ಯ. ನನ್ನ ಅಭಿಪ್ರಾಯದಲ್ಲಿ 40x40 ಸ್ಪೇಸಿಂಗ್ ಅಲ್ಲಿ ನಾವು ಜಾಯಿಕಾಯಿಯನ್ನು ನೆಡಬೇಕು. 40x40 ಸ್ಪೇಸಿಂಗ್ ಅಲ್ಲಿ ನೆಟ್ಟಾಗ ಒಂದು ಗಿಡದಿಂದ ಗಿಡಕ್ಕೆ 1,600 ಸ್ಕ್ವೇರ್ ಫೀಟ್ ಹೆಚ್ಚು ಕಡಿಮೆ ಅದಕ್ಕೆ ಹೋಗ್ತದೆ. ಅಂದ್ರೆ 1 ಎಕರೆಯಲ್ಲಿ ನಿಮಗೆ 25 ಗಿಡ ಜಾಯಿಕಾಯಿ ಗಿಡ ನಿಲ್ತದೆ. ಈಗ ಇಲ್ಲಿ ನಮಗೆ ಬರುವಂತದ್ದು ಈಗ ಸಾಮಾನ್ಯವಾಗಿ ಆಗ ನಾನು ಹೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರ್ತದೆ, ಜಾಯಿಕಾಯಿ ಆಗ್ಲಿಕ್ಕಿಲ್ಲ, ಅದರ ಅಡಿಯಲ್ಲಿ ಅಡಿಕೆ ಆಗ್ಲಿಕ್ಕಿಲ್ಲ, ಅದು ನಷ್ಟ ಅಂತ ಹೇಳಿ. ಅದಕ್ಕೆ ನನ್ನ ವಿವರಣೆ ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ನನ್ನ ಸ್ಪಷ್ಟೀಕರಣ ಹೇಗೆ ಅಂತ ಹೇಳಿದ್ರೆ, ಎಕರೆಯಲ್ಲಿ 25 ಗಿಡ, 25 ಗಿಡದ ಸುತ್ತಲೂ 4 ಗಿಡ ಅಡಿಕೆ ಗಿಡ ಹೋಯ್ತು ಅಂತ ಇಟ್ಟುಕೊಳ್ಳುವ. 4 ಗಿಡ ಹೋದಾಗ ನಿಮಗೆ ಎಕರೆಯಲ್ಲಿ 100 ಅಡಿಕೆ ಗಿಡ ಹೋಯ್ತು. 100 ಅಡಿಕೆ ಗಿಡ ಹೋದಾಗ 1 ಗಂಡಿ ಅಡಿಕೆ ಹೋಯ್ತು. ಈಗಿನ ಒಂದು ಎವರೇಜ್ ಲೆಕ್ಕಾಚಾರದಲ್ಲಿ 1 ಗಂಡಿ ಅಡಿಕೆ ಹೋದಾಗ ನಾವು ಇವತ್ತಿನ ರೇಟಿನ ಉಬ್ಬರದ ರೇಟನ್ನು ಹಿಡಿಯುವುದು ಬೇಡ, 400 ರೂಪಾಯಿಯ ರೇಟನ್ನು ಹಿಡಿದ್ರೆ ನಿಮಗೆ 70,000-1,00,000 ರೂಪಾಯಿಯ ಆದಾಯ ಅಡಿಕೆಯಲ್ಲಿ ಹೋಯ್ತು ಜಾಯಿಕಾಯಿಯಿಂದ ಆಗಿ ಕಾರಣದಿಂದಾಗಿ. ಹಾಗೆ ಆದ್ರೆ ಜಾಯಿಕಾಯಿಯಲ್ಲಿ ನಿಮಗೆ 8-9 ವರ್ಷದ ಒಂದು ಜಾಯಿಕಾಯಿ ಗಿಡದಲ್ಲಿ ಕನಿಷ್ಠ 1,000-1,500 ಕಾಯಿ ಬರ್ತದೆ. ಆಗ ಅಡಿಕೆಯಲ್ಲಿ ಹೋದ ನಷ್ಟವನ್ನು ಈ ಜಾಯಿಕಾಯಿ ತುಂಬಿಕೊಡ್ತದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಊರಿನ ತಳಿಯ ಜಾಯಿಕಾಯಿಗಳಾದ್ರೆ 1 ಕೆಜಿ ಗೋಟು ಅಂದ್ರೆ 1 ಕೆಜಿ ಗೋಟು ಜಾಯಿಕಾಯಿ ಆಗಬೇಕಿದ್ರೆ ನಿಮಗೆ ಸಾಧಾರಣ 180-200 ಕಾಯಿಗಳು ಬೇಕು. ಅದುವೇ ಈ ಕಸಿ ತಳಿಯಲ್ಲಿ ನಿಮಗೆ ಸಾಧಾರಣ 110-120 ಕೆಜಿ ಜಾಯಿಕಾಯಿ ಗೋಟು ಸಿಗ್ತದೆ. ಹಾಗೆ ಪತ್ರೆ ಊರಿನ ತಳಿಯಲ್ಲಿ ಸುಮಾರು 700 ಕಾಯಿಗಳ ಪತ್ರೆ ಬೇಕಾಗ್ತದೆ ಒಂದು ಕೆಜಿ ಆಗಲಿಕ್ಕೆ. ಅದೇ ನಿಮಗೆ ಊರ ತಳಿಯಲ್ಲಿ ಕಸಿ ತಳಿಯಲ್ಲಿ ಸಾಧಾರಣ 425-450 ಪತ್ರೆಗಳಲ್ಲಿ ಒಂದು ಕೆಜಿ ಆಗ್ತದೆ. ಅಂದರೆ ಈಗ ಒಂದು 8 ವರ್ಷದ ಜಾಯಿಕಾಯಿ ಗಿಡದಲ್ಲಿ ಸಾಧಾರಣ ಒಂದು 2-2.5 ಕೆಜಿ ಪತ್ರೆ ಮತ್ತು ಒಂದು 8 ಕೆಜಿ ಗೋಟು. 8 ಕೆಜಿಗೆ ಇವತ್ತಿನ ಒಂದು ಕೆಜಿಗೆ ಇವತ್ತಿನ ಗೋಟಿನ ದರ 300 ರೂಪಾಯಿ, 2400 ರೂಪಾಯಿ. ಹಾಗೆ ಪತ್ರೆಗೆ ಒಂದು ಮರದಲ್ಲಿ 2 ಕೆಜಿ ಅಂತ ಹಿಡ್ಕೊಂಡ್ರು ಕೂಡ 1 ಕೆಜಿ ಪತ್ರೆಗೆ 1,500 ರೂಪಾಯಿಯಿಂದ ಹೆಚ್ಚಿದೆ, 2,000 ತನಕ ಇದೆ. 1,500 ರೂಪಾಯಿ ಹಿಡಿದ್ರು ನಿಮಗೆ ಒಂದು ಮರದಲ್ಲಿ 3,000 ರೂಪಾಯಿ ಪತ್ರೆ, 2,500 ರೂಪಾಯಿಯ ಗೋಟು, ಅಂದರೆ 5,000 ರೂಪಾಯಿಯ ಆದಾಯ ಬಂತು. ನಿಮಗೆ 25 ಮರದ ಗುಣಿಸು 5 ಅಂತ ಹೇಳಿದರೆ 1,50,000 ರೂಪಾಯಿ ಆಯಿತು. ಅಡಿಕೆಯಲ್ಲಿ 1,00,000 ರೂಪಾಯಿ ಹೊದ್ದು ಜಾಯಿಕಾಯಲ್ಲಿ ಬಂತು. ಇಲ್ಲಿ ಈಗ ಹೇಗೆ ಇದರ ಸಮರ್ಥನೆ ಅಂತ ಹೇಳಿದರೆ, ಈ ಜಾಯಿಕಾಯಿ ಗಿಡಗಳು ಅದು ನನಗೆಲ್ಲ, ನನ್ನ ಮಗನಿಗೆಲ್ಲ, ನನ್ನ ಮೊಮ್ಮಗನಿಗೆ ನಾನು ಮಾಡಿಟ್ಟಂತ ಆಸೆಟ್. ಯಾಕೆಂತ ಹೇಳಿದ್ರೆ ಜಾಯಿಕಾಯಿ ಮರಗಳು ಬೆಳೀತಾ ಹೋದಾಗೆ ವರ್ಷದಿಂದ ವರ್ಷಕ್ಕೆ 55,000 ಆದಾಯ ಕೊಟ್ಟಿತ್ತು ಅಂತ ಬರೋ ವರ್ಷ 6,000 ಕೊಡ್ತದೆ, ಮತ್ತಿನ ವರ್ಷ 10,000 ಕೊಡ್ತದೆ, ಅದು ಆದಾಯ ಮೇಲೆ ಮೇಲೆ ಹೋಗುವಂಥದ್ದು. ಅಡಿಕೆಯಲ್ಲಿ ಹಾಗೆ ಅಲ್ಲ, 15 ವರ್ಷದಿಂದ ಮತ್ತೆ ಅದು ಡಿಮಿನಿಷಿಂಗ್ ರಿಟರ್ನ್ಸ್ ನಿಮಗೆ. ಆದ್ದರಿಂದ ಜಾಯಿಕಾಯಿ ಲಾಂಗ್ ರನ್ ಒಂದು 2-3 ತಲೆಮಾರಿಗೆ ಆದಾಯ ಕೊಡುವಂತ ಬೆಳೆ. ನಾನೀಗ ಕಿನಟುಗರ ಅಂತ ಆಗ ಹೇಳಿದ್ದೆ ಬ್ರ್ಯಾಂಡ್, ಅವರ ಹತ್ರ ನಾನು ಮಾತಾಡಿದ್ದೆ, ಅವರು ಹೇಳಿದ್ರು ಅವರಲ್ಲಿ ಒಂದು 100 ವರ್ಷದ ಮರ ಅಲ್ಲಿ ಇದೆ, ನಮ್ಮದು ಅಜ್ಜನ ಕಾಲದಲ್ಲಿ ನಟ್ಟದ್ದು. ಒಂದು ಮರದಲ್ಲಿ ಅವರು ಹೇಳುವಂತದ್ದು, ಇದು ನಮಗೆ ಪಕ್ಕ ಉತ್ಪ್ರೇಕ್ಷೆ ಅಂತ ಕಂಡ್ರು ಸತ್ಯವೇ ಆಗಿರ್ಬೋದು, ನಾನಲ್ಲಿ ಹೋಗಿಲ್ಲ ಆದ್ರೂ ಸತ್ಯವಿರಬಹುದು. ಅವರು ಒಂದು ಮರದಲ್ಲಿ 75,000 ರೂಪಾಯಿ ಆದಾಯ ಇದೆ, ಅಂದ್ರೆ ಒಂದು ಮರದಲ್ಲಿ 15-20,000 ಕಾಯಿ ಆಗ್ತದೆ ಅಂತ ಹೇಳಿದರು. ಆಗಿರ್ಬೋದು, ಯಾಕೆಂದ್ರೆ ಮರ ಅಷ್ಟು 100 ವರ್ಷ ಆಗುವ ಅಷ್ಟು ದೊಡ್ಡದಾಗಿರ್ಬೋದು. ಈಗ ಯಾವುದೇ ಒಂದು ಹಂತದಲ್ಲಿ ಈಗ 20-25 ವರ್ಷಗಳ ನಂತರ ಅಡಿಕೆ ಗಿಡವನ್ನು ತೆಗೀಬೇಕು, ಹೊಸದಾಗಿ ನಾಟಿ ಮಾಡಬೇಕು ಅಂತ ಸಂದರ್ಭ ಬಂದ್ರೆ ಈ ಜಾಯಿಕಾಯಿಯನ್ನು ಇಟ್ಟುಕೊಂಡು ಅಡಿಕೆ ತೋಟವನ್ನು ಮಾಡಬಹುದು? ಅಲ್ಲ, ಅದು ಈಗ ಒಂದು 25-30 ವರ್ಷ ಆಗುವಾಗ ನಾನು ಹೇಳುದು, ಈಗ ನಮ್ಮ ಒಂದು ಅಗ್ರಿಕಲ್ಚರ್ ನಮ್ಮ ಟ್ರೆಂಡ್ ಈಗ ಜಾಯಿಕಾಯಿಯಲ್ಲಿ ಅಲ್ಲಿ ಅಷ್ಟು ಇನ್ಕಮ್ ಆಗ್ತಾ ಹೋಗುವಾಗ ನನಗೆ ಯಾಕೆ ಜಾಯಿಕಾಯಿ ತೋಟ ಆಗಬಾರದು? ನನಗೆ ಇನ್ಕಮ್, ನಮಗೆ ಕೊನೆಗೆ ಬೇಕಾಗುದು ನನಗೆ ಆದಾಯ, ಹಣದ ಮೂಲ ಬೇಕಾಗುದು. ನನಗೆ ಜಾಯಿಕಾಯಿಯಲ್ಲಿ ಬೇಕಾದ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು 25 ಒಂದು ಎಕರೆಯಲ್ಲಿ 25 ಜಾಯಿಕಾಯಿಯನ್ನು ನೋಡಿಕೊಂಡು ಯಾವುದೇ ತಲೆಬಿಸಿ ಇಲ್ಲದೆ ಜಾಯಿಕಾಯಿ ನನಗೆ ಮಾಡಬಹುದಲ್ಲ. ಅಂದ್ರೆ ಈಗ ಜಾಯಿಕಾಯಿ ನೆರಳು ಇಲ್ಲದೆ ಕೂಡ ಬರ್ತದೆ ಹಾಗಾದ್ರೆ? ಇಲ್ಲ, ಜಾಯಿಕಾಯಿಗೆ ನೆರಳು ಬೇಕು, ಜಾಯಿಕಾಯಿಗೆ 50% ನೆರಳು ಬೇಕು. ಆದ್ದರಿಂದ ಇದು ನಾನು ಏನಿದ್ರು ನಾವು ಒಂದು ನೆರಳಿನ ಮರಗಳ ಅಡಿಯಲ್ಲಿ, ತೆಂಗಿನ ಮರ ಇರಬಹುದು ಅಥವಾ ಅಡಿಕೆ ಮರ ಇರಬಹುದು, ಇದರ ನೆರಳಿನ ಮಧ್ಯದಲ್ಲಿ ಆಗುವಂತಹದ್ದು. ಈಗ 25 ವರ್ಷ ಕಳೆದಾದಾಗ ನಾವು ಎಡೆಸಸಿ ಹಾಕಿರ್ತೇವೆ, ಇನ್ನೊಂದು ಮರ ಬಂದು ಅದಕ್ಕೆ ನೆರಳು ಕೊಡ್ತದೆ. ಇದರ ಬೇರಿನ ಒಂದು ಗುಣಲಕ್ಷಣಗಳ ಬಗ್ಗೆ ಹೇಳಿ, ಎಷ್ಟು ಆಳಕ್ಕೊರೆಗೆ ಹೋಗ್ತದೆ, ಎಷ್ಟು ವಿಸ್ತಾರವಾಗಿ ಹೋಗ್ತದೆ ಜಾಯಿಕಾಯಿದು? ಜಾಯಿಕಾಯಿಯದ್ದು ಬೇರುಗಳು ಆಳ ಒಂದು ನನ್ನ ಲೆಕ್ಕದಲ್ಲಿ ಒಂದು 4-5 ಫೀಟ್ ಹೋಗಬಹುದಷ್ಟೇ, ಆದರೆ ಅದು ವಿಸ್ತಾರವಾಗಿ ಹೋಗ್ತದೆ, ತಟ್ಟಿನಲ್ಲಿ ಅಂದರೆ ಈ ನಮ್ಮ ಭೂಮಿಯಲ್ಲಿ ಹರಡಿ ಹೋಗ್ತದೆ. ಒಂದು ಸುತ್ತಳತೆ ಒಂದು 10 ಫೀಟಿನ ಸುತ್ತಳತೆಯಲ್ಲಿ ಖಂಡಿತ ಅಡಿಕೆ ಮರದ ಬುಡದಲ್ಲಿ ಕೂಡ ಇರಬಹುದು. ಅಡಿಕೆ ಮರದ ಬುಡದಲ್ಲಿ ಈಗ ನಮಗೆ ಈಗ 9ನೇ ವರ್ಷದಲ್ಲಿ ನಮಗೆ ಅಡಿಕೆ ಮರದ ಬುಡದಲ್ಲಿ ಕಾಣಲಿಲ್ಲ, ಆದರೆ ಬರಬಹುದು ಅದು. ಆಮೇಲೆ ಈಗ ಪೋಷಕಾಂಶದ ನಿರ್ವಹಣೆಯ ಬಗ್ಗೆ ಹೇಳಿಗ, ಆ ಪ್ರತ್ಯೇಕವಾಗಿ ಅಡಿಕೆ ಕೊಟ್ಟ ಹಾಗೆ ಇದಕ್ಕೂ ಕೂಡ ಗೊಬ್ಬರವನ್ನು ಕೊಡಬೇಕು ಎನ್ನುವಂಥದ್ದು, ಕೊಡುವಂತಹ ವಿಧಾನ ಮತ್ತು ಪ್ರಮಾಣ? ಅದೇ, ನಾವು ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕುವಂತಹ ಸಮಯದಲ್ಲಿ ಅಂದ್ರೆ ಸಾಧಾರಣ ಒಂದು ಆಗಸ್ಟ್ ಅಂಡ್ ಸೆಪ್ಟೆಂಬರ್ದಲ್ಲಿ ಸುಣ್ಣ ಕೊಡ್ತೇವೆ ಅಡಿಕೆ ತೋಟಕ್ಕೆ, ಆಗ ಸುಣ್ಣ ಕೊಡುವ ಇದಕ್ಕೂ ಸುಣ್ಣ ಕೊಡ್ತೇವೆ. ಹಾಗೆ ಪೋಷಕಾಂಶಗಳನ್ನು ಹಾಗೆ NPK ನಾವು ಸೆಪ್ಟೆಂಬರ್ದಲ್ಲಿ ಅಡಿಕೆಗೆ ಕೊಡುವಾಗ ಇದಕ್ಕೆ ಕೂಡ ಸಾಧಾರಣ 1 ಕೆಜಿ, ಅಂದ್ರೆ ಅದು ಗಿಡವನ್ನು ಹೊಂದಿಕೊಂಡು ಗಿಡದ ಪ್ರಾಯವನ್ನು ಹೊಂದಿಕೊಂಡು ನಾವು 1 ಕೆಜಿಯಷ್ಟು NPK ಕೊಡ್ತೇವೆ. ಹಾಗೆ ಪೊಟ್ಯಾಷ್ ಅನ್ನು ಎಕ್ಸ್ಟ್ರಾವಾಗಿ ಕೊಡ್ತೇವೆ, ಪುನಃ ಒಂದು 300-500 ಗ್ರಾಮ್ ತನಕ ಪೊಟ್ಯಾಷ್ ಎಕ್ಸ್ಟ್ರಾ ಕೊಡ್ತೇವೆ. ಹಾಗೆ ಮತ್ತೆ ಪುನಃ ಒಂದು ಜನವರಿ ಫೆಬ್ರವರಿಯಲ್ಲಿ ಕೂಡ ಪುನಃ ಪೋಷಕಾಂಶಗಳನ್ನು ಕೊಡ್ತೇವೆ. ಹಾಗೆ ಅದಲ್ಲದೆ ತೋಟಕ್ಕೆ ಹಾಕುವಾಗ ಯಾವುದು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಏನು ಹಾಕ್ತೇವೆ ಅಂತಾದ್ರೆ, ಇದಕ್ಕೂ ಕೂಡ ಒಂದು 2-3 ಪಾಲು ಹೆಚ್ಚು ಅಡಿಕೆ ಮರದಿಂದ ಇದಕ್ಕೆ ನಾವು ಕುರಿ ಕೋಳಿ ಗೊಬ್ಬರಗಳನ್ನು ಹಾಕ್ತೇವೆ. ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಹೂ ಕಾಯಿ ಬಿಡುವಂತಹದ್ದು ಮತ್ತು ಹಣ್ಣಾಗುವಂತಹದ್ದು ಯಾವ ಸಮಯದಲ್ಲಿ? ಅದೇ, ಈಗ ಅದು ಮತ್ತು ಊರಿನ ತಳಿ ಮತ್ತು ನಮ್ಮ ಗ್ರಾಫ್ಟೆಡ್ ತಳಿಗಳಿಗೆ ಇರುವ ವ್ಯತ್ಯಾಸ ಇದು. ಈಗ ನಮ್ಮಲ್ಲಿ ಇರುವಂತಹ ಬ್ರ್ಯಾಂಡ್ ಅನ್ನು ಹೇಳ್ತಾ ಇರುವಂತಹದ್ದು ನಮ್ಮದು ಈಗಾಗಲೇ ಅದರಲ್ಲಿ ಈಗ ಈ ಸೆಪ್ಟೆಂಬರ್ಗಾಗಲೇ ಸಣ್ಣ ಕಾಯಿಗಳು ಬಂದಾಯಿತು, ಹೂ ಬಂದು ಕಾಯಿಗಳು ಕಟ್ಟಿಯಾಯಿತು. ಅದೇ ನಮ್ಮ ಊರಿನ ತಳಿಗಳಲ್ಲಿ ಆದರೆ ಅದು ಕಾಯಿ ಹೂ ಬರಲಿಕ್ಕೆ ಇನ್ನೂ ಸಮಯ ಹಿಡಿತದೆ, ಕಾಯಿ ಕಟ್ಟಲಿಕ್ಕೆ ಇನ್ನೂ ಸಮಯ ಹಿಡಿತದೆ. ನಮಗೆ ಇದರ ಬೆಳೆದು ಸಿಕ್ಕುವಂಥದ್ದು. ನಮಗೆ ಈಗ ಸಾಧಾರಣ ಏಪ್ರಿಲ್ 15ರಿಂದ ಕೊಯ್ಲು ಪ್ರಾರಂಭ ಆಗ್ತದೆ. ಏಪ್ರಿಲ್ 15ರಿಂದ ಶುರುವಾಗಿ ಸಾಧಾರಣ ಜೂನ್ ಒಂದು 15 ಜೂನ್ನ ಕೊನೆಗಾಗುವ ಸಾಧಾರಣ ಶೇಕಡ 70 ಫಸಲು ನಮಗೆ ಕೊಯ್ದಾಗಿರ್ತದೆ. ಅದೇ ನಿಮಗೆ ಊರಿನ ತಳಿಗಳಲ್ಲಿ ಆದರೆ ಅದು ಹಣ್ಣಾಗಲಿಕ್ಕೆ ಶುರುವಾಗುವುದೇ ಜೂನ್ ಜುಲೈಯಲ್ಲಿ, ಹಾಗೆ ನಮಗೆ ಒಣಗಿಸಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಈ ಕಸಿ ತಳಿಯಲ್ಲಿ ನಮಗೆ ಅದೊಂದು ಅಡ್ವಾಂಟೇಜ್ ನಮಗೆ ಕಂಡುಕೊಂಡಿದ್ದೇವೆ ನಾವು. ಆಮೇಲೆ ಈಗ ಹಣ್ಣನ್ನು ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು ಅಥವಾ ಅದಕ್ಕಿಂತ ಮುಖ್ಯವಾಗಿ ಈ ಹಣ್ಣಿಗೆ ಬಾಧಿಸುವಂತಹ ಈ ಬಾವಲಿ ಆಗ್ಬೋದು ಅಥವಾ ಬೇರೆ ಹಕ್ಕಿ ಪ್ರಾಣಿಗಳ ಒಂದು ಸಮಸ್ಯೆ ಆಗ್ಬೋದು, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಜಾಯಿಕಾಯಿ ನಾವು ಅಂತ ಅಂದ್ರೆ ಅದು ನಿಜವಾಗಿ ನೋಡಿದ್ರೆ ಬಹಳ ಸುಲಭದ ಕೃಷಿ. ಅದರಲ್ಲಿ ಯಾವುದೇ ಮೇಂಟೆನೆನ್ಸ್ ಇಲ್ಲ, ಯಾವುದೇ ಪ್ರಾಣಿಗಳ ಬಾಧೆ ಇಲ್ಲ, ಯಾವುದೇ ಹಕ್ಕಿ ಮಂಗಗಳು ಅದರ ಯಾವುದೇ ಬಾಧೆ ಇಲ್ಲ, ರೋಗದ ಬಾಧೆಯೂ ಇಲ್ಲ. ನಾವು ಅದನ್ನು ಗೊಬ್ಬರ ಮತ್ತು ನೀರು ಕೊಟ್ಟು ನಾವು ಅದನ್ನು ಸಾಕಣೆ ಮಾಡಿದರೆ ಆಯಿತು, ಯಾವುದೇ ಬಾಧೆ ಇಲ್ಲದೆ ಬರುವಂಥ ಫಸಲು. ಈಗ ನಾವು ಫಸಲನ್ನು ನಿರ್ವಹಣೆ ಮಾಡುವಂಥದ್ದು ಇಲ್ಲಿ ಸೂಕ್ಷ್ಮ ವಿಷಯಗಳು ಇರುವಂಥದ್ದು ಇಲ್ಲಿ ನಾ ಜಾಯಿಕಾಯಲ್ಲಿ ಇರುವಂಥದ್ದೇ ಫಸಲಿನ ನಿರ್ವಹಣೆ. ಫಸಲನ್ನು ನಾವು ವಾರಕ್ಕೆ 2 ಸಲ ಕೊಕ್ಕೆ ತೆಕ್ಕೊಂಡು ಹೋಗಿ ಹಣ್ಣಾದ ಕಾಯಿಗಳನ್ನು ಮಾತ್ರ ಕೊಯ್ಯಬೇಕು, ಅಥವಾ ಬಿದ್ದ ಹಣ್ಣಾಗಿ ಬಿದ್ದ ಕಾಯಿಗಳು ಅದಿರದಂಥದ್ದು ಹಣ್ಣಾಗಿ ಒಡೆದು ಅದು ಕೆಂಪಾಗಿ ಕಾಣಬೇಕು ಅದನ್ನು ಮಾತ್ರ ಕೊಯ್ಯಬೇಕು. ಕೆಲವರಿಗೆ ಹೇಳ್ತಾರೆ ಸಾಧಾರಣ ಬೆಳೆದದಂತ ಒಂದು ಮರದಲ್ಲಿ ಅಂದಾಜಿ ಆದ್ರೆ ಒಮ್ಮೆಲೆ ಎಲ್ಲ ಕೊಯ್ಯುತ್ತ ರಾಶಿ ಹಾಕಬಹುದು ಮತ್ತೆ ಹೊಡಿಬಹುದು ಅಂತ, ಅದೆಲ್ಲ ಹೌದು ಆಗ್ತದೆ. ಆದ್ರೆ ತೂಕದಲ್ಲಿ ಒಂದು 25-30% ನಷ್ಟ ಬರ್ತದೆ. ನಿಮಗೆ ಕೊನೆಯ 2 ಅಥವಾ 3 ದಿವಸದ ಬೆಳವಣಿಗೆಯಲ್ಲಿ 20% ತೂಕ ಅದರ ಗುಣಮಟ್ಟ ನಿರ್ಧಾರ ಆಗುವಂತದ್ದು. ಹಾಗಾಗಿ ಅದು ಹಣ್ಣಾದ ಕಾಯಿಗಳನ್ನೇ ನಾವು ಕೊಯ್ಯಬೇಕು. ಕೊಯ್ದು ತಂದು ಮತ್ತೆ ನಾವು ಅದನ್ನು ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡುವಂತದ್ದು, ಅದು ಕೂಡ ತುಂಬಾ ಮುಖ್ಯ. ಈಗ ಇಷ್ಟೋ ಸರಿ, ಈಗ ಆ ಬಿದ್ದಿರುವಂತಹ ಈ ಹಣ್ಣನ್ನ ಅಥವಾ ಅದರ ಒಂದು ಪತ್ರೆಯನ್ನ ಈ ಬಸವನ ಹುಳು ತಿನ್ನುವಂತಹದ್ದಾಗ್ಬೋದು ಅಥವಾ ಬೇರೆ ಸಮಸ್ಯೆಗಳು ಬರ್ತವ? ಅದು ತುಂಬಾ ಅದೆಲ್ಲ ನಾವು ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಅಂತ ಸಮಸ್ಯೆಗಳು ಬಸವನ ಹುಳುಗಳು ಇರ್ತವೆ, ಒಂದು ಇಲ್ಲ 100 ಕಾಯಿಗಳಲ್ಲಿ ಒಂದು 4 ಕಾಯಿಗಳು ಇರ್ತವೆ, ಅದೆಲ್ಲ ದೊಡ್ಡ ಸಮಸ್ಯೆ ಅಲ್ಲ ಅಂತ. ನಾವು ಅದೇ ಕ್ಲಪ್ತವಾಗಿ ಜಾಯಿಕಾಯನ್ನು ಫಾಲೋ ಅಪ್ ಕೆಲಸಗಳನ್ನು ಫಾಲೋ ಅಪ್ ಮಾಡುವಂತದ್ದರಲ್ಲಿ ಅದರ ಸಕ್ಸಸ್ ಇರುವಂತದ್ದು. ಈ ಕೊಯ್ಲಿನ ನಂತರದ ಒಂದು ಸಂಸ್ಕರಣೆಯ ಬಗ್ಗೆ ಹೇಳಿ, ಏನೇನು ಮಾಡಬೇಕಾಗ್ತದೆ? ಹೌದು, ಕೊಯ್ಲು ಮತ್ತು ಈಗ ನಾನು ಹೇಳಿದಾಗೆ ಕೊಯ್ಲು ಮತ್ತು ಸಂಸ್ಕರಣೆ ಅದು ತುಂಬಾ ಪ್ರಾಮುಖ್ಯ ಜಾಯಿಕಾಯಲ್ಲಿ. ಅದು ಕೊಯ್ಲು ಹಣ್ಣಾದ ಕಾಯಿಗಳನ್ನೇ ಕೊಯ್ಬೇಕು, ಬಿದ್ದ ಕಾಯಿಗಳನ್ನು ಹೆಕ್ಕಬೇಕು. ಇದನ್ನೆಲ್ಲ ಮಾಡಿ ವಾರಕ್ಕೆ 2 ಸಲ ಕನಿಷ್ಠ 3ನೇ ಅಥವಾ 4ನೇ ದಿವಸದಲ್ಲಿ ನಾವು ಜಾಯಿಕಾಯಿ ಮರದ ಬುಡಕ್ಕೆ ಹೋಗಲೇಬೇಕು. ಹೋಗಿ ಕೊಯ್ದು ತಂದು ಹೆಕ್ಕಿ ಆರಿಸಿ ತರುವಂತದ್ದು. ತಂದ ಕೂಡಲೇ ಅದನ್ನೆಲ್ಲ ಕಾಯಿಗಳನ್ನು ಗೋಟು ಮತ್ತು ಪತ್ರೆಗಳನ್ನು ಬೇರೆ ಬೇರೆ ಮಾಡಬೇಕು. ಗೋಟನ್ನೆಲ್ಲ ಚಂದ ತೊಳೆದು ನೀರಲ್ಲಿ ತೊಳೆದು ನಾವು ಅದನ್ನು ಅಡಿಕೆ ಡ್ರೈಯರ್ ಪ್ಲಾಸ್ಟಿಕ್ ಡ್ರೈಯರ್ಗಳಲ್ಲಿ ನಾವು ಹಾಕ್ತೇವೆ ಒಣಗಲಿಕ್ಕೆ. ಸುಮಾರು 1 ತಿಂಗಳಲ್ಲಿ ಅದು ಒಣಗಿ ಗೋಟುಗಳು ಒಣಗಿ ನಮಗೆ ಸಿಗ್ತವೆ. ಹಾಗೆ ಪತ್ರೆಯನ್ನು ನಾವು ಬಿಡಿಸುವಾಗಲೇ ನಾವು ಅದನ್ನು ಕಾಯಿಯನ್ನು ಬಿಡಿಸುವಾಗಲೇ ಕೊಳತ ಪತ್ರೆಗಳನ್ನು ಬೇರೆ ಹಾಕುವಂಥದ್ದು, ಒಳ್ಳೆಯ ಪತ್ರೆಗಳನ್ನು ಬೇರೆ ಹಾಕಿ ಅದನ್ನು ಚೆನ್ನಾಗಿ ತೊಳಿಬೇಕು ನೀರಲ್ಲಿ. ತೊಳೆದು ಅದನ್ನು ಮತ್ತೆ ನಾವು ನಮ್ಮ ಒಂದು ಕೋಣೆಯಲ್ಲಿ ತಂದು ಬಟ್ಟೆಯಲ್ಲಿ ಹರಗ್ತೇವೆ. ಬಟ್ಟೆಯಲ್ಲಿ ಹರಗಿ 24 ಗಂಟೆ ಫ್ಯಾನ್ನ ಗಾಳಿಯಲ್ಲಿ ಅದನ್ನು ಒಣಗಿಸ್ತೇವೆ. ಅದು ಸುಮಾರು ಆಗ 100ರಲ್ಲಿ 50% ತೇವಾಂಶ ಆರಿ ಹೋಗ್ತದೆ. ಮತ್ತೆ ನಮ್ಮ ಮನೆಯಾಕೆ ಅದನ್ನು ಓವೆನ್ನಲ್ಲಿ ಒಣಗಿಸುವಂಥದ್ದು. ಈಗ ಬೇರೆ ಬೇರೆ ಅದನ್ನು ಒಣಗಿಸುವ ಸಾಧನಗಳು ಉಂಟು, ಆದರೆ ನಾವು ನಮ್ಮ ಮನೆಯಲ್ಲಿ ಅದನ್ನು ಓವೆನ್ನಲ್ಲಿ ಒಣಗಿಸುವಂಥದ್ದು ತುಂಬ ಕೆಲಸ ಆಗ್ತದೆ. ಅದು ಅಂದರೆ ಓವೆನಲ್ಲಿ ಅಂದರೆ ಅದು ತೇವಾಂಶ ನೋಡಿಕೊಂಡು ಅದು ಮತ್ತೆ ನಮಗೆ ಅದನ್ನು ಮಾಡ್ತಾ ಮಾಡ್ತಾ ಅಭ್ಯಾಸಕ್ಕೆ ಬರ್ತದೆ, ಅನುಭವಕ್ಕೆ ಬರ್ತದೆ. ಅದಕ್ಕೆ ಇಷ್ಟೇ ನಿಮಿಷ ಇಷ್ಟೇ ಹೊತ್ತು ಅಂತ ಏನಿಲ್ಲ. ಅಂತೂ ಈ ಫ್ಯಾನಲ್ಲಿ 24 ಗಂಟೆ ಹಾಕಿದರೆ ಸಾಧಾರಣ ಒಂದು 10 ನಿಮಿಷ 360 ಡಿಗ್ರಿಯಲ್ಲಿ ಅದನ್ನು ಓವೆನಲ್ಲಿ ಒಣಗಿಸುವಂಥದ್ದು. 10 ನಿಮಿಷ ಓವೆನಲ್ಲಿ ಹಾಕಿದರೆ ಫಸ್ಟ್ ಕ್ಲಾಸ್, ಬಹಳ ಚಂದಕ್ಕೆ ಕ್ವಾಲಿಟಿ ಒಣಗಿ ಸಿಗ್ತದೆ. ಈಗ ಒಣಗಿಸಿರುವಂತಹ ಈ ಜಾಪತ್ರೆ ಮತ್ತು ಜಾಯಿಕಾಯಿಯನ್ನು ಸಂಗ್ರಹಿಸಿ ಇಡುವಂತಹದ್ದು ಹೇಗೆ? ಅದು ಹೌದು, ಈಗ ಮತ್ತೆ ಒಂದು ವಿಷಯ ಹೇಳಲಿಕ್ಕೆ ಬಿಟ್ಟೋಯ್ತು. ನಾವು ಆ ತೇವಾಂಶವನ್ನು 50%ಕ್ಕೆ ತಾರದೆ ನಾವು ಓವೆನಲ್ಲಿ ಇಟ್ಟಿತು ಅಂತಾದ್ರೆ ಅದರಲ್ಲಿ ಹೊಕ್ಕಳು ಬರ್ತದೆ, ಅದರ ಪತ್ರೆಗಳೆಲ್ಲ ಹೊಕ್ಕಳು ಬಂದು ಅದರ ಕ್ವಾಲಿಟಿ ಒಂದಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅದೆಲ್ಲ ಅನುಭವದಲ್ಲಿ ಒಣಗಿಸ್ತಾ ಅನುಭವದಲ್ಲಿ ನಮಗೆ ಅದೆಲ್ಲ ಗೊತ್ತಾಗ್ತದೆ. ಈಗ ಒಣಗಿಸಿದ ಪತ್ರೆಗಳನ್ನು ಹಾಕಿ ನಾನು ಆಗ ಹೇಳಿದಾಗೆ ಫಸ್ಟ್ ಕ್ವಾಲಿಟಿ ಒಳ್ಳೆಯದನ್ನು ಬೇರೆ, ಸೆಕೆಂಡ್ ಅನ್ನು ಬೇರೆ ಬೇರೆ ಬೇರೆ ಪ್ಲಾಸ್ಟಿಕ್ ಪೆಟ್ ಜಾರ್ಗಳಲ್ಲಿರ್ಬೋದು, ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಜಾರ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಮತ್ತೆ ಅದನ್ನು ನಾವು ಚಂದ ಬಾಯಿ ಕಟ್ಟಿ ಅದನ್ನು ಇಡುವಂಥದ್ದು. ಹಾಗೆ ಫಸ್ಟ್ ಮತ್ತು ಸೆಕೆಂಡ್ ಕ್ವಾಲಿಟಿ ಬೇರೆ ಬೇರೆ ಇಡಬೇಕು. ಅದನ್ನು ಆ ರೀತಿ ಇಟ್ಟರೆ ನಮಗೆ ಟ್ರಾನ್ಸ್ಪರೆಂಟ್ ಜಾರ್ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಂದು ವೇಳೆ ಅಲ್ಲಿ ಒಳಗೆ ಅದರಲ್ಲಿ ಹಾತೆಗಳು ಹಾರ್ತವೆ ಅಥವಾ ಗುಣಮಟ್ಟ ಇದಾಗ್ತಾ ಇದೆ ಅಂತೇಳಿ ಕಾಣ್ತದೆ. ಮತ್ತೆ ಏರ್ ಟೈಟ್ ಗಾಳಿ ಆಡಬಾರ್ದು. ಗಾಳಿ ಆಡದಾಗ ಇಟ್ಟರೆ ನಿಮಗೆ 6 ತಿಂಗಳು 8 ತಿಂಗಳು 1 ವರ್ಷದ ತನಕ ಮ್ಯಾಕ್ಸಿಮಮ್ ಅದನ್ನು ನಾವು ಇಟ್ಟುಕೊಳ್ಬಹುದು. ಅಂದ್ರೆ ಈಗ ತಕ್ಷಣಕ್ಕೆ ಮಾರಾಟ ಮಾಡಬೇಕು ಅಥವಾ ಸಂಗ್ರಹಿಸಿ ಇಟ್ಟುಕೊಂಡು ನಂತರ ಮಾರಾಟ ಮಾಡಬಹುದು? ತಕ್ಷಣ ಖಂಡಿತ ಮಾರಾಟ ಮಾಡಬೇಕಾಗಿಲ್ಲ. ಜಾಯಿಕಾಯಿಯನ್ನು ನೀವು ಒಂದು 6 ತಿಂಗಳು 9 ತಿಂಗಳು 1 ವರ್ಷದ ತನಕ ಇಟ್ಟುಕೊಳ್ಬಹುದು. ಅಂದ್ರೆ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಅದರ ಪತ್ರೆಯ ಕಲರ್ ಅದು ಸ್ವಲ್ಪ ಫ್ಯಾಡ್ ಆಗ್ತದೆ. ಆಕ್ಚುಲಿ ಅದು ಕಲರ್ ಫ್ಯಾಡ್ ಆದ್ರೆ ಕ್ವಾಲಿಟಿ ಏನು ಡೌನ್ ಅಲ್ಲ, ಆದ್ರೆ ಅವರಿಗೆ ಹೇಳುವವರಿಗೆ ಇದು ಪತ್ರೆಯ ಕಲರ್ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಒಂದು 6 ತಿಂಗಳು ಸಾಧಾರಣ ಒಂದು ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಇಟ್ಟುಕೊಳ್ಬಹುದು. ಆಗ ಒಂದು ಮಾರ್ಕೆಟ್ ಒಂದು ಸ್ವಲ್ಪ ಹೆಚ್ಚು ಆಗುವಂತದ್ದು ಆಫ್ ಸೀಸನ್, ಆಗ ಮಾರ್ಕೆಟ್ ಹೆಚ್ಚಾಗುವಂತದ್ದು, ದರ ಹೆಚ್ಚು ಸಿಗುವ ಚಾನ್ಸಸ್ ಕೂಡ ಇದೆ. ಸ್ಥಳೀಯವಾಗಿ ಮಾರುಕಟ್ಟೆ ಬೇಡಿಕೆ ಇದೆಯಾ ಅಥವಾ ಸಕಲೇಶಪುರದ ಅಂತ ಜಾಗಕ್ಕೆ ಹೋಗಬೇಕ? ಇಲ್ಲ, ನಮ್ಮಲ್ಲಿ ಈಗ ನಮಗೆ ಎಲ್ಲಿಗೂ ಹೋಗಬೇಕಾಗಿಯೇ ಬರಲಿಲ್ಲ. ನಮ್ಮನ್ನು ಹುಡುಕಿಕೊಂಡು ಇದು ನನಗೆ ಬೇಕು ಅಂತ ಹೇಳುವಂತ ಹೇಳಿ ಹುಡುಕಿಕೊಂಡು ಬರ್ತಾರೆ. ನಮ್ಮ ಪತ್ರೆಯ ಮತ್ತು ಅದರ ಕಾಯಿಗಳ ಗುಣಮಟ್ಟವನ್ನು ನೋಡಿ ಅವರು ಹುಡುಕಿಕೊಂಡು ನನಗೆ ಬಂದು ಈಗ 1,500 ರೂಪಾಯಿ ಇದ್ರೆ 100 ರೂಪಾಯಿ ಹೆಚ್ಚೆ ಕೊಡ್ತಾರೆ. ಅಷ್ಟು ಅದರ ಗುಣಮಟ್ಟ ಅಷ್ಟು ಒಳ್ಳೇದಿದೆ. ವಾರ್ಷಿಕವಾಗಿ ಎಷ್ಟು ಉತ್ಪಾದನೆ ಆಗ್ತದೆ? ವಾರ್ಷಿಕವಾಗಿ ಅದೇ ನಾನಾಗ ಹೇಳಿದೆ, ಈಗ 1/9 ವರ್ಷ ನಮ್ಮಲ್ಲಿ ಸಾಧಾರಣ 1 ಮರದಲ್ಲಿ 1,000 ಕಾಯಿ ಅಂತ ಮಿನಿಮಮ್ ಹಿಡಿಯಬಹುದು. 1,500 ಕಾಯಿ ಕೊಟ್ಟಂತ ಮರಗಳು ಸಸಿ ಗಿಡಗಳು ಇದೆ. ಅಂದ್ರೆ ನಾನೀಗ ಒಂದು ಮರವನ್ನು ಹೀಗೆ ಒಂದು ನೋಡಿದಾಗ, ಒಂದು ಮರದಲ್ಲಿ ಸಾಧಾರಣ 26-30 ಗೆಲ್ಲುಗಳು ಉಂಟು. ಈಗ 9ನೇ ವರ್ಷದಲ್ಲಿ 26-30 ಗೆಲ್ಲುಗಳು, ಒಂದು ಅದು ಲೇಯರ್ ಬೈ ಲೇಯರ್ ಗೆಲ್ಲುಗಳು ಇರ್ತವೆ. ಸುರುವಿನ ಎಲ್ಲ ಲೇಯರ್ಗಳು 4-4 ಅಡ್ಡ ಗೆಲ್ಲುಗಳು ಇರ್ತವೆ. ಈ 4-4 ಗೆಲ್ಲುಗಳು ನಮ್ಮ ಅದು 4×24 6 ಹಂತದ ಸ್ಟೆಪ್ಗಳು ಬಂದಿದೆ ಈಗ ಜಾಯಿಗಾಯಲ್ಲಿ. ಒಂದೊಂದು ಗೆಲ್ಲುಗಳಲ್ಲಿ ಕನಿಷ್ಠ 30-50 ಕಾಯಿಗಳು ಗುಣಿಸಿ ಗೆಲ್ಲು. ವರ್ಷಕ್ಕೆ ಒಂದೇ ಫಸಲು ಸಿಗುವಂತದ್ದು ಅಥವಾ 2 ಬರ್ತದ? ಇಲ್ಲ, ಜಾಯಿಕಾಯಲ್ಲಿ ವರ್ಷಕ್ಕೆ ಒಂದೇ ಫಸಲು. ಸರ್, ಈಗ ಜಾಯಿಕಾಯಿಯಿಂದಾಗಿ ಅಡಿಕೆಯಲ್ಲಿ ಏನಾದರೂ ಇಳುವರಿಯಲ್ಲಿ ಕಡಿಮೆ ಆಗಿದೆ ಅನ್ನುವಂತ ಒಂದು ಕಂಪ್ಲೇಂಟ್ ಉಂಟ? ಇಲ್ಲ, ಜಾಯಿಕಾಯಿಯ ಸುತ್ತಲೂ ಇರುವಂತಹ ಯಾವುದೇ ಅಡಿಕೆ ಮರದಲ್ಲಿ ಇಳುವರಿ ಕಡಿಮೆ ಆಗಲಿಲ್ಲ. ನಮಗೆ ಎಲ್ಲಿ ಸಮಸ್ಯೆ ಆಗುವುದು ಅಂತ ಹೇಳಿದ್ರೆ, ನಾವು ಇನ್ನು ಎಡೆಸಸಿ ಹಾಕ್ತೇವೆ ತೋಟಕ್ಕೆ ಅಡಿಕೆ ಗಿಡಕ್ಕೆ ಅಂತ ಹೇಳುವಾಗ ಅದರ ಸುತ್ತಲಿನ 4 ಗಿಡಗಳನ್ನು ನಾವು ಬಿಡಬೇಕಷ್ಟೇ. ಅದಕ್ಕೆ ನಾನಾಗ ಹೇಳಿದ ಲೆಕ್ಕಾಚಾರದ ಸಮರ್ಥನೆಯನ್ನು ನಾನು ಹೇಳದಷ್ಟೇ. ಸರ್, ಈಗ ಜಾಯಿಕಾಯಿಯನ್ನು ಇಟ್ಟುಕೊಂಡು ಕೊಕ್ಕೋ ಕೃಷಿಯೋ ಬಾಳೆ ಕೃಷಿಯೋ ಮಾಡಬಹುದು? ಬಾಳೆಯನ್ನು ಮಾಡಬಹುದು. ಕೊಕ್ಕೋ ಕೊಕ್ಕೋವನ್ನು ಆಕ್ಚುಲಿ ಅದರಲ್ಲಿ ಕೊಕ್ಕೋದಲ್ಲಿ ನನಗೆ ಅಷ್ಟು ಏನೋ ಅದರಲ್ಲಿ ಸಮತ ಇಲ್ಲ. ಹಾಗೆ ಕೊಕ್ಕೋದ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಬಾಳೆಯನ್ನು ನೆಡಬಹುದು. ಬಾಳೆಯನ್ನು ಹಾಗೆ ನಾವು ಸ್ಪೇಸಿಂಗ್ ತುಂಬಾ ಇಂಪಾರ್ಟೆಂಟ್. ಬಾಳೆಯನ್ನು ಹಾಗೆ ನೀವು ಎಕರೆಯಲ್ಲಿ ಒಂದು 100 ಬಾಳೆ ಎಕರೆಗೆ ಧಾರಾಳ ಸಾಕು. ಇನ್ನೊಂದು ವಿಚಾರ, ಈಗ ಅಡಿಕೆಯ ಜೊತೆಗೆ ಕಾಳು ಮೆಣಸನ್ನು ಕೂಡ ನೀವು ಸಂಗಾತಿ ಬೆಳೆಯಾಗಿ ಬೆಳೀತಾ ಇದ್ರಿ, ಈ ಬಗ್ಗೆ? ಹೌದು, ಕಾಳು ಮೆಣಸು ಕೂಡ ಹಾಗೆ ಒಂದು ಬಹಳ ಒಂದು ಉತ್ಕೃಷ್ಟವಾದಂತ ಒಂದು ಊರುಗೋಲು. ನಮ್ಮಲ್ಲೆಲ್ಲ ಕಸಿ ಕಾಳು ಮೆಣಸಿನ ಬಳ್ಳಿಗಳೇ ಇರುವಂತದ್ದು, ತುಂಬಾ ಒಳ್ಳೆಯ ಆದಾಯ ಕೊಡ್ತದೆ, ಒಳ್ಳೆಯ ಉಪಬೆಳೆ. ಈ ಕಸಿ ಕಾಳು ಮೆಣಸಿನ ಬಳ್ಳಿಯ ನಿರ್ವಹಣೆ ಬಗ್ಗೆ ಹೇಳಿ, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ರೈತರು ಎದುರಿಸುವುದನ್ನು ನೋಡ್ತೀವಿ. ಪ್ರತಿ ದಿವಸ ಕೂಡ ನೋಡದೆ ಹೋದ್ರೆ ಅದೇ ಬೆಳೆ ಬುಡದಿಂದಲೇ ಜಾಸ್ತಿ ಚಿಗುರುತ್ತದೆ ಅಂತ. ಹೌದು, ಈಗ ಬುಡದಿಂದ ಹಿಪ್ಪಲಿಗಳು ಚಿಗರಿ ಬರ್ತವೆ. ವರ್ಷಕ್ಕೆ 2 ಅಥವಾ 3 ಸಲ ನಾವು ಹಿಪ್ಪಲಿಯನ್ನು ತೆಗಿಲಿಕ್ಕೆ ಅಂತಲೇ ಹೋಗುವುದು ಅಂತ ಹೇಳುವಂತಹ ಶಿಸ್ತನ್ನು ರೂಢಿಸಿಕೊಳ್ಬೇಕು. ಮತ್ತೆ ನಾವು ಕಸಿ ಗಿಡಗಳನ್ನು ತಂದು ನೆಟ್ಟರಾಗಲಿಲ್ಲ, ಅದನ್ನು ಪ್ರತಿ ಹಂತದಲ್ಲಿ ನೀವು ತಿಂಗಳು ಅದನ್ನು ಬಳ್ಳಿಯನ್ನು ಸೇರಿಸಿ ಕಟ್ಟುವುದು ಅಡಿಕೆ ಮರಕ್ಕೆ. ಹಾಗೆ ಕಾಳು ಮೆಣಸ ಇದು ಹಿಪ್ಪಲಿಯಲ್ಲಿ ಬಂದಂತಹ ಚಿಗುರಿಗೆ, ಅದಕ್ಕೆ ನೀವು ಅಲ್ಲಿ ಆ ಪ್ರತಿ ಗಿಡದ ಬುಡಕ್ಕೆ ಹೋಗಿ ನೀವು 2-3 ಕಸಿಗಳನ್ನು ಕಟ್ಟಿದ್ರೆ ನಿಮ್ಮ ಅಡಿಕೆ ಮರದ 3-4 ಕಸಿ ಬಳ್ಳಿಗಳು ಸೇರಿ 2-3ನೇ ವರ್ಷದಲ್ಲಿ ನಿಮಗೆ ಒಳ್ಳೆ ಉತ್ತಮ ಕಮರ್ಷಿಯಲ್ ಕ್ರಾಪ್ ಒಳ್ಳೆ ಮೆಣಸಲ್ಲಿ ಸಿಗ್ತದೆ. ಹಾಗಾಗಿ ನಾವು ಫಾಲೋಅಪ್ ಮಾಡಿದರೆ ಕಸಿ ಮೆಣಸಿನ ಕಸಿ ಕಾಳು ಮೆಣಸಿನಷ್ಟು ಒಳ್ಳೆಯದು ಖಂಡಿತ ಬೇರೆದು ಅಲ್ಲ ಅಂತ ಹೇಳಿ ನಾನು ಹೇಳುವಂತದ್ದು. ಈ 1 ಎಕರೆಗೆ ಸಾಮಾನ್ಯ ಎಷ್ಟು ಕಾಳು ಮೆಣಸಿನ ಬಳ್ಳಿ ಹಾಕಬಹುದು? ಎಕರೆಗೆ ನಮ್ಮಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, 2 ಸಾಲು ಒಳ್ಳೆ ಮೆಣಸಿನ ಸಾಲು, 1 ಸಾಲು ಅದು ಮದ್ದು ಬಿಡ್ಲಿಕ್ಕೆ 10 ಮರ ಹತ್ತಲಿಕ್ಕೆ ಇರುವಂತ ಸಾಲು ಅಂತ ನಾವು ತಕೊಂಡದ್ದು. ಅಂದ್ರೆ ಸಾಧಾರಣ ನಿಮಗೆ 1 ಎಕರೆಯಲ್ಲಿ 350 ಬಳ್ಳಿಯನ್ನು ನಾವು ಕಾಳು ಮೆಣಸು ಅಂತ ಹಾಕಬಹುದು. ನಾವು ಹಾಗೆ ಸಾಲನ್ನೊಂದು ಕರೆಕ್ಟ್ ಪ್ಲಾನ್ ಮಾಡಿ ನೆಟ್ಟಾಗ ನಮಗೆ ಅಲ್ಲಿ ನಮಗೆ ಕೊಯ್ಲಿಕ್ಕೆ ನಿರ್ವಹಣೆಗೆ ನಾಳೆ ಮದ್ದು ಬಿಡುವಂತವರು ಅದಕ್ಕೆ ಹತ್ತುವಾಗ ಬಳ್ಳಿಗಳಿಗೆ ತೊಂದರೆ ಆಗುವಂತದ್ದು ಇದು ಯಾವುದೂ ಇಲ್ಲ. ಎಲ್ಲ ಒಂದು ಚಂದ ವ್ಯವಸ್ಥಿತವಾಗಿ ಅಲ್ಲಿ, ಅದಲ್ಲದೆ ಗಾಳಿ ಮತ್ತು ಬೆಳಕಿನ ಓಟಕ್ಕೆ ಕೂಡ ಈ ಒಂದು ಸಾಲು ಪದ್ಧತಿಗಳನ್ನು ನಾವು ಅನುಸರಿಸಿಕೊಂಡು ಕಾಳುಮೆಣಸನ್ನು ನೆಡುವಂತದ್ದು ತುಂಬಾ ಉಪಕಾರ. ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಕೊಡುವಂತಹ ಒಂದು ಗೊಬ್ಬರ ಮತ್ತು ಪೋಷಕಾಂಶ ಮತ್ತು ಇದು ಸ್ಪ್ರೇ ಮಾಡುವಂತಹದ್ದು ಈ ಬಗ್ಗೆ. ಹೌದು, ನಾವು ಕಾಳುಮೆಣಸಿಗೆ ಕೂಡ ಹಾಗೆ, ಅದು ನಾವು ಈಗ ನಾವು ಒಂದು ಊಟಕ್ಕೆ ಕೂತಾಗ ನನ್ನ ಹತ್ತಿರ ಇನ್ನೊಬ್ಬನು ಕೂತಿದ್ದಾನೆ ಅಂತ ನೆನಪಬೇಕು ಅಂತ, ನಾನೇ ಎಲ್ಲವನ್ನು ಬೆಳೆಸಿಕೊಳ್ಳುವುದಲ್ಲ ಅವನಿಗೂ ಬೆಳೆಸಬೇಕು. ಹಾಗೆ ಈ ಕಾಳುಮೆಣಸಲ್ಲಿಯೂ ಹಾಗೆ, ಅಥವಾ ಜಾಯಿಕಾಯಿ ಇರುವುದು ಕಾಳುಮೆಣಸು ಉಪ ಬೆಳೆಗಳಲ್ಲಿ, ಅಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ಹೇಳುವಂತದ್ದು ಗಮನ ಮಾಡಿ ಇಟ್ಟುಕೊಂಡು, ಅಡಿಕೆ ಮಾತ್ರ ಅಲ್ಲ ಉಪಬೆಳೆಗಳು ಕೂಡ ಇದ್ದೆ ಅಂತ ಹೇಳುವಂತಹ ದೃಷ್ಟಿಯಿಂದ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ಕೊಡುವಂಥದ್ದು. ಒಂದು ಕಾಳುಮೆಣಸಿಗೆ ನಾವು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸಲ ಎನ್ ಪಿ ಕೆ ಸ್ಪ್ರೇಯನ್ನು ಕೊಡ್ತೇವೆ, ಎಲೆಗಳಿಗೆ ಫಾಲಿಯರ್ ಸ್ಪ್ರೇ ಕೊಡ್ತೇವೆ. ಹಾಗೆ ಜಾಯಿಕಾಯಿಗೂ ಆಗ ಒಟ್ಟಿಗೆ ಫಾಲಿಯರ್ ಸ್ಪ್ರೇ ಕೊಡ್ತೇವೆ ನಾವು ಎನ್ ಪಿ ಕೆಗಳನ್ನು. ಹಾಗೆ ನಾವು ಅದು ಈಗ ಫಸಲು ಕೊಯ್ದಾದ ಮೇಲೆ, ಈಗ ಕಾಳುಮೆಣಸು ಕೊಯ್ದಾದ ಮೇಲೆ ಬಳ್ಳಿಗಳೆಲ್ಲ ಸ್ಟ್ರೆಸ್ ಆಗಿರ್ತವೆ, ಒಂದಷ್ಟು ಕುಂದಿ ಇರ್ತವೆ ಮಾರ್ಚ್ ಸಮಯದಲ್ಲಿ. ಆ ಸಮಯದಲ್ಲಿ ನಾವು ಕೊಟ್ಟಾಗ ಬಳ್ಳಿಗಳಿಗೆ ಶಕ್ತಿ ತುಂಬುತ್ತದೆ, ನೆಕ್ಸ್ಟ್ ಹೂ ಬರಲಿಕ್ಕೆ, ನೆಕ್ಸ್ಟ್ ಕಾಯಿ ಕಟ್ಟಲಿಕ್ಕೆ ಅದಕ್ಕೆ ಹೆಚ್ಚಿನ ಶಕ್ತಿ ಸಿಗ್ತದೆ. ಹಾಗೆ ಫಾಲಿಯರ್ಸ್ ಪೆಪ್ಪರ್ ಸ್ಪೆಷಲ್ ಅಂತ ಇಲ್ಲ, ಪೆಪ್ಪರ್ ಸ್ಪೆಷಲ್ ಅಂತ ಎಲ್ಲ ಮಾರ್ಕೆಟ್ ಅಲ್ಲಿ ಇದೆ, ಆದ್ರೆ ಅದೆಲ್ಲ ನಾವು ನಮ್ಮ ವಿವೇಚನೆಯಲ್ಲಿ ನಾವು ಬಳಸಿ ಸಾಕು ಅಂತ. ಬೇಸಿಕಲಿ ಬೇಕಾಗುವಂತದ್ದು ಎನ್ ಪಿ ಕೆ ಮತ್ತೆ ಮೈಕ್ರೋನ್ಯೂಟ್ರಿಯನ್ಸ್, ಅದನ್ನು ನಾವು ಮೈಕ್ರೋನ್ಯೂಟ್ರಿಯನ್ಸ್ ಬೇರುಗಳ ಮೂಲಕ ಬುಡಕ್ಕೆ ಹಾಕ್ತೇವೆ. ಎನ್ ಪಿ ಕೆಗಳನ್ನು ನಾವು ಸ್ಪ್ರೇ ಮೂಲಕ ಫಾಲಿಯರ್ ಸ್ಪ್ರೇ ಮಾಡ್ತೇವೆ. ಹಾಗೆ ಮತ್ತೆ ಮಳೆಗಾಲದಲ್ಲಿ ಬೋರ್ಡ್ ಸ್ಪ್ರೇ, ಈಗ ಮೊದಲು ಅದರಿಂದ ಮೊದಲೆಲ್ಲ ಬೇರೆ ಬೇರೆ ಏನೋ ಹುಚ್ಚಿನಲ್ಲಿ ಬೇರೆ ಬೇರೆ ತುಂಬಾ ಕೊಳೆ ರೋಗಕ್ಕೆ ಬೇಕಾಗಿ ಬೇರೆ ಬೇರೆ ಸ್ಪ್ರೇಗಳನ್ನು ಮಾಡಿ ನೋಡಿದ್ದೇವೆ. ಆದರೆ ಎಲ್ಲದಕ್ಕಿಂತಲೂ ಉತ್ತಮ ಬೋರ್ಡ್, ಬೋರ್ಡ್ ಸರಳ ಮತ್ತು ಉತ್ತಮ ಕಾರ್ಯಸಾಧು ವ್ಯವಸ್ಥೆ ಬೋರ್ಡ್. ಅಡಿಕೆ ಬೆಳೆಗಾರರಿಗೆ ಜಾಯಿಕಾಯಿ ಕೃಷಿಯ ಬಗ್ಗೆ ನಿಮ್ಮ ಒಂದು ಮಾತು. ಅಡಿಕೆ ಅದೇ ನಾನು ಮೊದಲು ಹೇಳಿದ ಹಾಗೆ, ಅಡಿಕೆಯ ಮುಂದೆ ಜಾಯಿಕಾಯಿ ಇರ್ಬೋದು ಕಾಳುಮೆಣಸು ಇರ್ಬೋದು ಇವತ್ತು ಸ್ವಲ್ಪ ಗೌಣವಾಗಿ ಕಂಡ್ರು, ಒಂದು ದಿವಸದಲ್ಲಿ ಕೈ ಹಿಡೀಲಿಕ್ಕೆ ಅದಕ್ಕೆ ಖಂಡಿತ ಸಾಮರ್ಥ್ಯ ಇದೆ. ಯಾವುದಕ್ಕೆ? ಜಾಯಿಕಾಯಿಗೆ ಮತ್ತು ಕಾಳುಮೆಣಸಿಗೆ. ನಾನು ಯಾವಾಗ ಹೇಳಿದೆ ಅಂತ ಹೇಳಿದ್ರೆ, ಅಡಿಕೆ ಮುಗ್ಗರಿಸಿದ ದಿವಸದಲ್ಲಿ ನಮಗೆ ಅವು ಕೈ ಹಿಡಿಯುವಂಥದ್ದು. ಹಾಗೆ ಉಪ ಬೆಳೆ ಅಂತ ಹೇಳಿ ನಾವು ಅದನ್ನು ಪರಿಗಣಿಸಿಕೊಂಡು ಖಂಡಿತ ಅಡಿಕೆಯೊಟ್ಟಿಗೆ ಮುಂದುವರಿಬಹುದು. ಮುಂದೆ ಹೇಳಲಿಕ್ಕೆ ಗೊತ್ತಿಲ್ಲ, ನಮಗೆ ಹೇಳಲಿಕ್ಕೆ ಸಾಧ್ಯ. ಇವತ್ತು ಲಕ್ಷಗಟ್ಟಲೆ ಗಿಡಗಳು, ಅಡಿಕೆಯ ಗಿಡಗಳು ಎಲ್ಲೆಲ್ಲಿ ಸಾಂಪ್ರದಾಯಿಕವಲ್ಲದಂತ ಊರುಗಳಲ್ಲಿ ಕೂಡ ಬೆಳೀತಾ ಇರುವಾಗ, ಇದು ನಮಗೆ ಊರುಗೋಲಾಗಿ ಒಂದು ನಮ್ಮನ್ನು ಕೈ ಹಿಡಿದು ನಡೆಸುವ ಸಾಮರ್ಥ್ಯ ಇರುವಂತಹ ಬೆಳೆಗಳು. ಬಹಳ ಸಂತೋಷ ಸುರೇಶ್ ಚಂದ್ರ ಅವರೇ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಕಾಳುಮೆಣಸಿನ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ಆ ಜಾಯಿಕಾಯಿಯ ಸಾಧಕ ಬಾಧಕಗಳು ಏನು ಮಾಡಬೇಕು ಏನು ಮಾಡಬಾರದು ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವದ ಆಧಾರದಲ್ಲಿ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಸರಿ, ನಮಸ್ಕಾರ, ಧನ್ಯವಾದ. ಇದುವರೆಗೆ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಕೃಷಿ ಕುರಿತು ಸುಳ್ಯ ತಾಲೂಕಿನ ಕಲ್ಮಣ್ಕ ಗ್ರಾಮದ ಸುರೇಶ್ ಚಂದ್ರ ತೊಟ್ಟತೋಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೇಳಿ ಕೃಷಿ ಮಾಹಿತಿ. ಜಗತ್ತಿನಲ್ಲಿ ಸುಮಾರು 2700ಕ್ಕೂ ಮೇಲ್ಪಟ್ಟು ಎರೆಹುಳುಗಳ ಪ್ರಭೇದಗಳಿರುವುದನ್ನು ಗುರುತಿಸಲಾಗಿದೆ. ಎರೆಹುಳುಗಳು ಮಣ್ಣಿನ ಮೇಲ್ಪದರದ ಸುಮಾರು 1 ಅಡಿ ಆಳದಲ್ಲಿ ವಾಸಿಸುತ್ತವೆ. ಕೆಲವೊಮ್ಮೆ 2 ಮೀಟರ್ ಆಳದವರೆಗೆ ಬಿಲಗಳನ್ನು ತೋಡಿ ಅಲ್ಲಿ ವಾಸಿಸುವುದುಂಟು. ಈ ರೀತಿ ಬಿಲಗಳನ್ನು ತೋಡುವುದರಿಂದ ಅಧಿಕ ಪ್ರಮಾಣದ ತೇವಾಂಶವನ್ನು ಸಂಗ್ರಹಿಸುವುದಕ್ಕೆ ಅನುಕೂಲವಾಗುತ್ತದೆ. ಮಣ್ಣಿನ ಕೆಳಪದರಗಳಲ್ಲಿರುವಂತಹ ಖನಿಜ ವಸ್ತುಗಳನ್ನು ಮೇಲ್ಪದರಕ್ಕೆ ಸಾಗಿಸಿ ಬೆಳೆಗಳಿಗೆ ಕೂಡಲೇ ಲಭ್ಯವಾಗುವ ಹಾಗೆ ಮಾಡುತ್ತವೆ. ಎರೆಹುಳುಗಳು ಕೊಳವೆಯಾಕಾರದ ಜೈವಿಕ ಪ್ರತಿಕ್ರಿಯಾ ಜೀವಿಗಳಾಗಿದ್ದು ಸಾವಯವ ತ್ಯಾಜ್ಯ ವಸ್ತುಗಳನ್ನು ತಿಂದು ಜೀರ್ಣಿಸಿಕೊಂಡು ಹಿಕ್ಕಿಗಳ ರೂಪದಲ್ಲಿ ಸಾರವತ್ತಾದ ಜೈವಿಕ ಗೊಬ್ಬರವನ್ನು ಕೊಡುತ್ತದೆ. ಮಣ್ಣಿನ ರಸಸಾರದ ಮಟ್ಟವನ್ನು ಒಂದೇ ತರನಾಗಿರುವ ಹಾಗೆ ಕಾಪಾಡಿಕೊಳ್ಳುತ್ತದೆ. ಅವು ವಿವಿಧ ಕಿಣ್ವಗಳನ್ನು ಉತ್ಪಾದಿಸುತ್ತವೆ. ಆಹಾರ ಸೇವಿಸುವ ತುದಿ ಭಾಗದ ಹತ್ತಿರ ಜಠರದಂತಹ ಗಿಜಾರ್ಡ್ ಎನ್ನುವ ಅಂಗಾಂಶ ಭಾಗವಿದ್ದು ಸಾವಯವ ಆಹಾರಾಂಶಗಳನ್ನು ಸೂಕ್ಷ್ಮ ಕಣಗಳನ್ನಾಗಿ ಅರೆದು ಜೀರ್ಣಗೊಳ್ಳುವಂತೆ ಮಾಡುತ್ತವೆ. ಅವು ಗಾಳಿಯಲ್ಲಿನ ಆಮ್ಲಜನಕವನ್ನು ಬೇರ್ಪಡಿಸಿ ಕರುಳಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಒದಗಿಸುತ್ತವೆ. ಹಾಗಾಗಿ ತ್ಯಾಜ್ಯ ವಸ್ತುಗಳು ಬೇಗನೆ ಜೀರ್ಣಗೊಳ್ಳುತ್ತವೆ. ಎರೆಹುಳುಗಳು ಸಾರಜನಕವನ್ನು ಹೀರಿ ಮಣ್ಣಿನಲ್ಲಿ ಹಿಡಿದಿಡುವ ಕ್ರಿಯೆಯನ್ನು ನೆರವೇರಿಸುತ್ತವೆ. ಅದಕ್ಕಾಗಿ ಅನುಕೂಲಕರ ಆಹಾರ, ತೇವಾಂಶ ಮತ್ತು ಗಾಳಿಯನ್ನು ಅಣುಜೀವಿಗಳಿಗೆ ಒದಗಿಸುತ್ತವೆ. ಎರೆಹುಳುಗಳು ಕೊಳವೆಯ ಆಕಾರದ ಮೃದು ಶರೀರದ ಹುಳುಗಳಾಗಿರ್ತವೆ. ನೀಲಿ, ಹಸಿರು ಬಣ್ಣದಿಂದ ದಟ್ಟ ಕಂದು ಬಣ್ಣ ಕೂಡ ಇರುವುದುಂಟು. ಬಣ್ಣದ ತೀವ್ರತೆಯು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹಾಗೂ ಮುಂಭಾಗದಿಂದ ಹಿಂಭಾಗಕ್ಕೆ ಕಡಿಮೆಯಾಗ್ತಾ ಹೋಗ್ತದೆ. ಎರೆಹುಳುಗಳು ಕೆಲವೊಂದು ಸೆಂಟಿಮೀಟರ್ಗಳಿಂದ ಹಿಡಿದು 3.5 ಮೀಟರ್ ಉದ್ದದಷ್ಟು ಇರಬಹುದು. ಅವುಗಳಿಗೆ ಕಣ್ಣು, ಕಿವಿ ಮತ್ತು ಶ್ವಾಸಕೋಶವೇ ಇರುವುದಿಲ್ಲ. ಮಣ್ಣಿನ ಕಣಗಳ ನಡುವಣ ಗಾಳಿಯೇ ಅವುಗಳ ಉಸಿರಾಟಕ್ಕೆ ಆಧಾರ. ಶರೀರದ ತೆಳು ಚರ್ಮದ ಮೂಲಕ ಉಸಿರಾಟವನ್ನು ಮಾಡುತ್ತವೆ. ಆಹಾರವನ್ನು ಬಾಯಿಯ ಮೂಲಕ ಜಠರ ಅಥವಾ ಉದರಕ್ಕೆ ಸೇರಿಸುತ್ತವೆ. ಅನಂತರ ಅದು